ಬುದ್ಧಿ ಬಲದಿಂದ ಏನೇನು ಬರುತ್ತೋ ಅದನ್ನೆಲ್ಲ ಮಾಡ್ತಾ ಬಂದೆ ಸರ್. ಅದಕ್ಕೆ ನಾನು ಸೊಸೆ ಮತ್ತು ನಮ್ಮ ವರ್ಕರ್ಸ್ಗಳು ಎಲ್ಲ ಸಾಥ್ ಕೊಟ್ಟಿದ್ದಾರೆ. ಅವ್ರಿಗೆ ಮನಸ್ಸೇ ಬಂದಂಥವು ಅವರು ಮಾಡಿದ್ದಾರೆ. ಕೆಲವೊಂದು ನಿಪ್ಪಟ್ಟ ಆಯ್ತು, ಚಕ್ಲಿ ಆಯ್ತು, ಕೇಕ್ ಎಲ್ಲ ನಾನು ಸೊಸೆ ಮಾಡಿರೋದು. ಯಾಕಂದ್ರೆ ನಮ್ಗೆ ಅಷ್ಟೊಂದು ಕೇಕ್ ಎಲ್ಲ ಮಾಡೋಷ್ಟು ಇದ್ದಾರೆ ಬರಲ್ಲ. ಈಗ ನಿಪ್ಪಟ್ಟು ಚಕ್ಲಿ ಕೇಕ್ ಇವನ್ನೆಲ್ಲ ಮಾಡಿ ಅವನ್ನು ಮಾರಾಟ ಮಾಡ್ತೀರಾ? ಯಾರು ಕೇಳಿದ್ರೆ ಮಾರಾಟ ಮಾಡಬಹುದು ಸರ್. ಈಗ ಸದ್ಯಕ್ಕೆ ನಾವು ಅಲ್ಲ ಪ್ರದರ್ಶನಕ್ಕೋಸ್ಕರ ಅಂತ ಎಲ್ಲ ಮಾಡಿದ್ವಿ ಸರ್. ನಾವು ಈಗ ಮನೆ ಬೆಳಕಿಗಾದ್ರೂ ಮಾಡ್ತಾ ಇದ್ದೀವಿ. ಖಂಡಿತ ಮಾಡ್ತಾ ಇದ್ದೀವಿ ಸರ್. ಚಪಾತಿ ರೊಟ್ಟಿನ ಮಾಡ್ತಾ ಇದ್ದೀವಿ. ಈಗ ಇನ್ನೊಂದು ಪಾನಿಪುರಿ ಅಂತೇಳಿ ನನ್ನ ಮೊಮ್ಮಗಳು ನನ್ಗೆ ಆಸೆ ಹಚ್ಚಿದ್ಲು. ಅದಕ್ಕೆ ಸಾಯಂಕಾಲ ಬರೋಷ್ಟ್ರಲ್ಲಿ ನೀನು ಪಾನಿಪುರಿ ಮಾಡಿ ರೆಡಿ ಇಡ್ತೀನಿ ಅಂತ ಹೇಳಿದ್ದೀನಿ ಅವಳಿಗೆ. ಪಾನಿಪುರಿಗೂ ಟ್ರೈ ಮಾಡ್ತಾ ಇದ್ದೀವಿ ಸರ್ ನಾವು. ಈಗ ನೀವು ಮೊದಲೆಲ್ಲ ಮೈದಾ ಹಿಟ್ಟಿನಿಂದ ಹೋಳಿಗೆ ಮಾಡಿ ತಿಂತಾ ಇದ್ರಿ, ಈಗೆಲ್ಲ ಈ ಒಂದು ಬಾಳೆಕಾಯಿಯ ಒಂದು ಪುಡಿ ತಯಾರು ಮಾಡಿ ಅದರಲ್ಲಿ ನೀವು ಹೋಳಿಗೆ ತಯಾರು ಮಾಡಿ ಸೇವಿಸ್ತಾ ಇದ್ರಲ್ಲ, ಅಲ್ಲಿ ಏನು ಬದಲಾವಣೆ ಕಂಡ್ರೆ ನೀವು? ಏನು ಗೊತ್ತಾಗದೇ ಇಲ್ಲ ಸರ್ ಅದ್ರೊಳಗೆ. ಈಗ ನಾನು ಉಪ್ಪಿಟ್ಟು ಮಾಡಿದ್ದೆ ಅಂತ ಹೇಳಿದ್ನಲ್ಲ ಸರ್, ಈಗ ಬಾಕಾವು ಉಪ್ಪಿಟ್ಟು ಅಂತ ಒಬ್ರು ಕಂಡಿಡಿಲಿಲ್ಲ. ಬರ್ತಿ ಮಾಡಿದ್ರು ಸತ್ಯಗಳು ಅದು ಯಾರು ಬಾಯಿಗೆ ಕರ್ತಾ ಇತ್ತು ಅದು ಯಾವ್ದ್ರ ಮಾಡಿದ್ರು ಅಂತ ಕೇಳಿದ್ರು. ಒಬ್ರು ಕಂಡಿಡಿತಾ ಇಲ್ಲ ಯಾವ್ದ್ರ ಮಾಡಿದ್ರು. ನಾವಾಗಿ ಹೇಳಿದ್ನ ಗೊತ್ತಾಗ್ತಾ ಇದೆ. ಹಂಗಾಗಿ ನನ್ಗೆ ಹೋಳಿಗೆನು ಅಂತ ವ್ಯತ್ಯಾಸ ಅನಿಸ್ಲಿಕ್ಕಿಲ್ಲ. ಕಲರ್ ನೋಡಿ ಕಂಡಿಡಬಹುದು ಅಷ್ಟೇ ಒಂದ್ ಸ್ವಲ್ಪ. ಈಗ ಹೆಚ್ಚು ಮೈದಾ ಬಳಕೆ ಮಾಡಬಾರ್ದು ಅಂತ ಹೇಳ್ತಾರೆ, ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಅಂದ್ರೆ ಈ ರೀತಿಯಾದಂತ ಒಂದು ಬಾಳೆಕಾಯಿಯ ಪುಡಿಯನ್ನು ನಾವು ಬಳಸಿದ್ರೆ ನಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ಒಳ್ಳೆ ಪರಿಣಾಮ ಬೀರುತ್ತೆ. ಖಂಡಿತ ಖಂಡಿತ ಬೀಳುತ್ತೆ ಸರ್. ಯಾಕಂದ್ರೆ ನಾವು ಇಷ್ಟಕ್ಕೊಂದೆಲ್ಲ ನಾವು ಓದ್ತೀವಿ, ಮಾಡ್ತೀವಿ, ತಿಳ್ಕೊಂತೀವಿ. ಡಾಕ್ಟರ್ ಹತ್ರ ಹೋದ್ರೆ 300 ರೂಪಾಯಿ ಕನ್ಸಲ್ಟಿಂಗ್ ಫೀಸ್ ಕೊಡ್ತೀವಿ. ಅವ್ರು ಬರೀ ಬರ್ಕೊಡೋದಕ್ಕೆ ಅಷ್ಟು ಕೊಡ್ತೇವೆ ನಾವು. ಮತ್ತೆ ಗುಳಿಗೆಗಳು 1,000 ರೂಪಾಯಿ ಕೊಟ್ಟು ಗುಳಿಗೆ ತಗೊಂಡ್ಬರ್ತೀವಿ. ಅದ್ರ ಬದಲು ಇಂಥವನ್ನೆಲ್ಲ ಮಾಡ್ಕೊಂಡು ತಿಂದು ನಮ್ಮ ಆರೋಗ್ಯ ನಾವು ವೃದ್ಧಿಸ್ಕೊಂಡ್ರೆ ಬಹಳ ಒಳ್ಳೇದು ಅಂತ ನಾನು ಎಲ್ಲರಿಗೂ ಕಳಕಳಿ ಅಂತ ಕೇಳ್ಕೊಂತದನ್ನ ಸರ್. ಈ ಒಂದು ಬಾಳೆಕಾಯಿಯ ಪುಡಿಯನ್ನು ನಾವು ತಯಾರು ಮಾಡ್ಬೇಕು ಅಂತ ಅನ್ಕೊಂಡಾಗ, ನೀವು ಸಾಕಷ್ಟು ಮಾಹಿತಿ ತಿಳ್ಕೊಂಡು ಮಾಡ್ಬೇಕು ಅನ್ಕೊಂಡಾಗ, ಈ ಯಂತ್ರ ಬೇಕಾಯ್ತು ನಿಮಗೆ? ಯಂತ್ರ ಅಂದ್ರೆ ಅದನ್ನೆಲ್ಲಿಂದ ತಂದ್ರಿ? ಈಗ ನಾನು ಡ್ರೈಯರ್ ಸಲುವಾಗಿ ಹುಡುಕ್ತಿದ್ದೆ ಅಂತ ಹೇಳಿದೆ ಸರ್ ನಾನು ಫಸ್ಟೇ. ಅದು ನಾನು ಡ್ರೈಯರ್ ಬರೀ ಬಾಳೆಕಾಯಿಗಷ್ಟೇ ಅಲ್ದೇನೆ ನನ್ನ ಕೆಲವೊಂದು ಮೌಲ್ಯವರ್ಧನೆಗೂ ಬೇಕಾಯ್ತು ಅಂತ ಹೇಳಿದ್ನಲ್ಲ ಸರ್. ಅದಕ್ಕೋಸ್ಕರ ನಾನು ಇಲ್ಲಿ ಸಿರ್ಸಿಯಲ್ಲಿ ಮೊದಲು ಕಾಂಟ್ಯಾಕ್ಟ್ ಮಾಡಿದೆ. ಅವ್ರು ಯಾಕೆ ಬೇಗ ಕಳಿಸ್ಲಿಲ್ಲ ಅಂತ ಹೇಳಿ ಕೊನೆಗೆ ಹರಿಯಾಣದಿಂದ ಡ್ರೈಯರ್ ಬರ್ತಾ ಇದೆ ಸರ್. ಆಮೇಲೆ ಅದು ಚಾಪರ್ ಅಂದು ಕೇಳ್ತದನೀಗ. ಯಾಕಂದ್ರೆ ನಾವು ಏನಾರ ಮಾಡಿ ಇದನ್ನ ಈ ಮೌಲ್ಯವರ್ಧನೆ ಅನ್ನೋದಕ್ಕೆ ನಾವು ಈಗ ರೇಟ್ ಹೆಚ್ಚಿಗೆ ಆಗ್ತದೆ ಅನ್ನೋದನ್ನ ತಗ್ಗಿಸ್ಬೇಕೀಗ. ಅದಕ್ಕೋಸ್ಕರ ನಾವು ಈಗ ಆಳುಗಳನ್ನ ಹಚ್ಚಿದ್ರೆ ಒಂದ್ ದಿನಕ್ಕೆ ಸುಮಾರು ಅಂದ್ರೆ ಒಂದು 50 ಕೆಜಿ ಬಾಳೆಕಾಯಿನ ಸುಲ್ದು ಇದನ್ನ ಮಾಡಕ್ ಒಂದ್ 5-6 ಜನ ಆದ್ರೆ ಒಂದ್ ದಿನಕ್ಕೆ ಆಗಿ ಹೋಗ್ಬಿಡ್ತದೆ. ಅವ್ರು ಇಷ್ಟೊಂದ್ ಜನಕ್ಕೆ 5 ಜನಕ್ಕೆ ಅಂದ್ರೆ 250 ರೂಪಾಯಿ ಕೂಲಿ ಹಂಗೆ ಎಷ್ಟಾಗೋದು ಸರ್? ಅದನ್ನ ತಗ್ಗಿಸ್ಬೇಕು ಅಂತ ನಾವು ಏನ್ ಮಾಡ್ತಿದ್ವಿ, ಈಗ ಸ್ಲೈಡ್ಸರ್ಗಳು ಅದನ್ನ ತಗೊಂಡ್ಬರ್ಬೇಕು. ಅನ್ನಾದ್ರೆ ಬೇಗ ಒಂಚೂರು ತೊಳೆದು ಬೇಗ ಡ್ರೈಯರ್ಗೆ ಹಾಕಿದ್ರೆ ಡ್ರೈ ಆಗುತ್ತೆ ಅನ್ನೋ ಒಂದು ಉದ್ದೇಶ ಸ್ಲೈಡ್ಸರ್ ಕೂಡ ನೋಡ್ತಾ ಇದೀವಿ. ಈಗ ಅದು ಒಂದಿಗೆ ತಗೊಂಡ್ಬರ್ಬೇಕು ಅಂತ ಇದೆ ಸರ್. ಈಗ ಡ್ರೈಯರ್ ಅಂತ ಬರ್ತಾ ಇದೆ ಈಗಾಗ್ಲೇ. ಈಗ ಸಾಕಷ್ಟು ನೀವು ಪ್ರಗತಿಪರ ಕೃಷಿಕರು ಅಂತ ಹೇಳಿ ನಾನು ಕೇಳಲ್ಪಟ್ಟಿದ್ದೆ, ಅಂದ್ರೆ ನಿಮ್ಮ ಜಮೀನಿನಲ್ಲಿ ಬಾಳೆ ಯಾಕೆ ಬೆಳಿಬಾರ್ದು ಮೇಡಮ್? ಅದೇನೋ ಹಿಂದಿನ ಕಾಲದಿಂದ ನಮ್ಮ ಮಾವರ ಕಾಲದಿಂದ ಅದೇನಾಗಿದೆ, ಒಂದ್ 2-3 ಸಲ ನಾವು ಬಾಳೆ ಹಾಕಿದ್ವಿ. ಬಾಳೆ ಹಾಕಿದಾಗೆಲ್ಲ ಅದೇನ ಗೊತ್ತಿಲ್ಲ, ನಾ ಬಾಳೆ ಹಾಕೋದ್ರಿಂದ ಅದೇನೋ ಮಂಗ್ಮೋತಿಕಾಯಿ ಅಂತ ಬಿಡುತ್ತೆ. ಆ ಮಂಗ್ಮೋತಿಕಾಯಿ ಬಿಟ್ರೆ ತೋಟ ಹಾಳು ಅಂತ ಕಾದಿನ ಇದೆ ಸರ್. ಆ ಉದ್ದೇಶಕ್ಕೆ 3 ಸಲನು ಹಂಗಾಗಿರೋದ್ರಿಂದ ನಾವು ಬಾಳೆ ಬೆಳೀತಾ ಇಲ್ಲ ಸರ್. ಬೇಕಾದಷ್ಟು ಜನ ಎಲ್ಲ ಬೆಳೀತಾರ, ಸುತ್ತ ಬೇಕಾದಷ್ಟು ಬಾಳೆ ಸಿಗುತ್ತೆ. ಆದ್ರೆ ಮೌಲ್ಯ ವರ್ಧನೆ ಮಾಡೋದು ನನಗೆ ಸಿಕ್ಕತ್ತೆ ಅಷ್ಟೇ ಸರ್ ವ್ಯತ್ಯಾಸ. ಈಗ ಬಾಳೆಕಾಯಿ ಪುಡಿಯಲ್ಲಿ ಮುಂದೆ ಮತ್ತೆ ಏನಾದರೂ ಬೇರೆ ಬೇರೆ ಒಂದು ಐಟಮ್ಗಳು ಮಾಡಿ ಮಾರಾಟ ಮಾಡ್ಬೇಕು ಅನ್ಕೊಂಡಿದ್ರೆ? ಖಂಡಿತ. ಈಗ ಅವ್ರ ಇನ್ನೊಂದ್ ಸ್ವಲ್ಪ ಬೇಡಿಕೆ ಹೆಚ್ಚಿಗೆ ಬಂದಂಗೆ ಅದೇ ನಾನು ಹೇಳ್ದಂಗೆ ಫೇಸ್ ಪ್ಯಾಕ್ ಒಂದು ಮಾಡ್ಬೇಕು ಅಂತ ಮಾಡಿದೀನಿ. ಅದು ಒಂದು ಈ ಬಾಳೆಕಾಯ್ದಾಯ್ತು. ಈಗ ಹಣ್ಣನ್ನು ಕೆಲವೊಂದು ಬಹಳ ಬೇಗ ಮಾಗಿ ಒಗ್ಸ ಅಂತ ಪ್ರಸಂಗಗಳು ಬರ್ತದೆ, ಅಂತವನ್ನೆಲ್ಲ ಉಳಿಸಿ ಆ ಬಾಳೆಕಾಯಿ ಸುಕ್ಕ ತರ ಮಾಡಿ ಅದನ್ನ ಮಕ್ಕಳಿಗೆ ಪೌಷ್ಟಿಕ ಪೇಯ ತರ ಮಾಡ್ಬೇಕು ಅಂತ ಅದು ಒಂದಿದೆ ಸರ್. ಅದ ಇನ್ನು ಬಾಳೆಕಾಯಿನಾಗ ಏನೇನ್ ಬರ್ತದೆ ಎಲ್ಲಾ ಮೌಲ್ಯವರ್ಧನೆಗಳನ್ನ ಎಲ್ಲಾರ ನಾನು ಟ್ರೈನಿಂಗ್ ಸಿಕ್ಕ ಟ್ರೈನಿಂಗ್ ಹೋಗಿ ನಾನು ಟ್ರೈನಿಂಗ್ ತಗೊಂಡು ಬಂದು ಮಾಡಕ್ ನಾನು ರೆಡಿ ಇದ್ದೀನಿ. ಒಟ್ಟಾರೆ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕಂತ? ಖಂಡಿತ ಖಂಡಿತ ಸರ್. ಬಾಳೆಕಾಯಿಂದ ಇಷ್ಟ ಸಾಧನೆ ಎಷ್ಟು ಕಷ್ಟ ಆದ್ರೂ ಚಿಂತಿಲ್ಲ, ಮಾಡ್ತೇನೆ. ನನಗೆ ಲಾಭ ನಾನು ನೋಡ್ತಾ ಇಲ್ಲ, ಒಳ್ಳೇದಾದ್ರೂ ಸಾಕು ಎಲ್ಲ ಇದಕ್ಕೆ. ಇವತ್ತೆಲ್ಲ ಸಾಕಷ್ಟು ಫುಡ್ಗಳು ಕಲಬೆರಕೆ ಬರ್ತಾ ಇದೆ. ಈಗ ಅಂತ ಒಂದು ಕಲಬೆರಕೆ ಫುಡ್ಗಳನ್ನ ನಾವು ಬಳಕೆ ಮಾಡೋದ್ರ ಬದ್ಲಿ ಈ ರೀತಿಯಾದಂತ ಒಂದು ಗುಣಮಟ್ಟದ ಒಂದು ಆಹಾರ ಪದಾರ್ಥಗಳನ್ನ ನಾವು ಬಳಕೆ ಮಾಡಿದಾಗ ನಾವು ಆರೋಗ್ಯವನ್ನ ಕಾಪಾಡಿಕೊಳ್ಬಹುದು. ಖಂಡಿತ ಸರ್. ಈ ತರ ಹಿಂಗ ಆರೋಗ್ಯ ವೃದ್ಧಿಸ್ಕೇಳ್ರಿ ಅಂತ ಹೇಳಿದ್ರೆ ಎಲ್ಲ ನಾ ಗ್ರಾಹಕರಿಗೆ ಒಂದೇ ಒಂದ್ ಮಾತು ಕೊನೆ ಹೇಳೋದು ಅಂತ ಹೇಳಿದ್ರೆ ಹಣ ನೋಡ್ಬೇಡ್ರಿ ನೀವು, ಅದ್ರದ್ದು ಮೌಲ್ಯವರ್ಧನೆ ನೋಡ್ರಿ, ಅದ್ರದ್ದು ಅದರಲ್ಲಿರೋಂಥ ಗುಣ ಅಂಶಗಳನ್ನ ನೋಡ್ರಿ, ನಮಗೆ ಆರೋಗ್ಯಕ್ಕೆ ಎಷ್ಟು ಪೂರಕ ನಾನು ನೋಡ್ರಿ ಅಂತ ಅವ್ರಿಗೆ ಹೇಳ್ತದನೆ. ಅವ್ರು ಏನ್ ಹೇಳಿದ್ರು ನಾನು ಮಾಡ್ಕೊಡಕ್ ರೆಡಿ, ಅಷ್ಟು ಶುದ್ಧವಾಗಿ ಮಾಡ್ಕೊಡ್ತದೆ. ಒಳ್ಳೇದು ಸರಜಮ್ಮ ಅವರೇ. ಇಲ್ಲೇ ತನಕ ಈ ಒಂದು ಬಾಳೆಕಾಯಿಯಲ್ಲಿ ಮೌಲ್ಯವರ್ಧಿತ ಉತ್ಪನ್ನವಾಗಿ ಬಾಳೆಕಾಯಿ ಪುಡಿಯನ್ನ ಯಾವ ರೀತಿ ತಯಾರು ಮಾಡ್ತಾ ಇದ್ದಾರೆ, ಮಾರಾಟ ಮಾಡ್ತಾ ಇದ್ರಿ, ಜೊತೆಗೆ ಕೆಲವೊಂದು ಪದಾರ್ಥಗಳನ್ನ ತಮ್ಮ ಒಂದು ಪ್ರತಿನಿತ್ಯ ಮನೆ ಬಳಕೆಗೆ ಬಳಸ್ತಾ ಇದ್ರಿ, ಈ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ನಮ್ಮ ಕೃಷಿಕರಿಗೆ ಒದಗಿಸಿಕೊಟ್ಟಿದ್ದೀರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಬಾಳೆಕಾಯಿಯ ಮೌಲ್ಯವರ್ಧಿತ ಉತ್ಪನ್ನವಾಗಿ ಬಾಳೆಕಾಯಿ ಪುಡಿ ತಯಾರಿಕೆ

ಫಾಸ್ಫರಸ್ ಅಂದ್ರೆ ರಂಜಕ 0.47 ಗ್ರಾಂ ಇದೆ. ಪೋಷಕಾಂಶ ಅಂದ್ರೆ ಪ್ರೋಟೀನ್ 11.5 ಗ್ರಾಂ ಇದೆ. ಮಿನರಲ್ಸ್ ಅಂದ್ರೆ ಖನಿಜಾಂಶಗಳು 4.21 ಗ್ರಾಮ್ ಈ ನಮ್ಮ ಕೂರಲೆಯಲ್ಲಿ ಸಿಗ್ತಾ ಇದೆ. ಅದೇ ರೀತಿ ಊದಲ್ ಬಗ್ಗೆ ನಾವು ಹೇಳ್ಬೋದಾದ್ರೆ ಅದರಲ್ಲಿ ಏನೇನು ಅಂಶಗಳಿದಾವೆ ಮತ್ತು ಅದು ನಮ್ಮ ಆರೋಗ್ಯಕ್ಕೆ ಎಷ್ಟು ಉಪಯೋಗ? ಊದಲು ಅಂತ ನಾವು ಏನ್ ಹೇಳ್ತೀವಿ, ಇದಕ್ಕೆ ಸಾವಿರಾರು ವರ್ಷಗಳ ಹಿನ್ನೆಲೆನೆ ಇದೆ. ಈ ಊದಲಿಗೆ ಏನಿದೆ ಇದರಲ್ಲಿ ಒಂದು ವಿಶೇಷ ಗುಣ ಅಂತಂದ್ರೆ, ಈ ಊದಲು ಗೋಧಿ ನಾವು ನಾರ್ಮಲ್ ಆಗಿ ದಿನನಿತ್ಯ ಏನು ಸೇವಿಸ್ತಾ ಇದೀವಿ 10 ಪಟ್ಟು ಹೆಚ್ಚಿನ ನಾರಿನಾಂಶ, ಮತ್ತು ಗೋಧಿ ನಾವು ಒಂದ್ ಟೈಮ್ ತಿಂದ್ರೆ ಎಷ್ಟು ನಮ್ಗೆ ಅದರಿಂದ ನ್ಯೂಟ್ರಿಯೆಂಟ್ಸ್ ಅಥವಾ ಪೋಷಕಾಂಶಗಳು ಏನ್ ತಿಂತಾ ಇದೀವಿ. ಇದು ಊದಲು ತಿನ್ನೋದ್ರಿಂದ ಅದಕ್ಕಿಂತ 10 ಪಟ್ಟು ಹೆಚ್ಚು ನಮ್ಗೆ ಪೋಷಕಾಂಶಗಳು ದೊರಕ್ತಾ ಇದೆ. ಮತ್ತು ಸಕ್ಕರೆ ರೋಗಿಗಳಿಗೆ ಕೂಡ ಇದು ತುಂಬಾ ಸಂಪೂರ್ಣ ಆಹಾರ ಅಂತ ಅನ್ಸ್ಕೊಂಡಿದೆ. ಇದರಲ್ಲಿ ಹಾಗೆ ಜೊತೆಗೆ ಪಿಷ್ಟ, ಕೊಬ್ಬು, ಕ್ಯಾಲ್ಸಿಯಂ ಮತ್ತು ರಂಜಕಗಳಿಂದ ಒಳಗೊಂಡಿದೆ. ದೇಹದ ಉಷ್ಣಾಂಶತೆ ಇದನ್ನು ನಿಯಂತ್ರಿಸುವುದರಿಂದ ಮತ್ತು ರೋಗ ರುಜಿನಗಳಿಂದ ನಮ್ಮ ದೇಹವನ್ನು ರಕ್ಷಿಸಲು ತುಂಬಾ ಹೆಲ್ಪ್ ಮಾಡುತ್ತೆ. ಪಾಲಿಶ್ ಮಾಡಿದ ಊದಲಿನ ಅಕ್ಕಿಯಲ್ಲಿ ವಿಟಮಿನ್ ಬಿ ಹೆಚ್ಚಾಗಿ ಇರುವುದರಿಂದ ದೇಹದಲ್ಲಿನ ಕೆಂಪು ರಕ್ತಣಗಳು ಅಂದ್ರೆ ಹಿಮೋಗ್ಲೋಬಿನ್ ಅಂತ ಏನ್ ಹೇಳ್ತೀವಿ, ಅದು ಇದರಿಂದ ಹೆಚ್ಚಾಗಲಿಕ್ಕೆ ತುಂಬಾ ಸಹಾಯಕವಾಗಿದೆ. ಅದರಿಂದ ಗರ್ಭಿಣಿಯವರಿಗೆ ಮತ್ತೆ ಈ ನಮ್ಮ ಹೆಣ್ಮಕ್ಳಿಗೆ ಈ ಊದಲು ಅನ್ನೋದು ತುಂಬಾನೇ ಸಹಕಾರಿಯಾಗಿದೆ. ಇದರಲ್ಲಿ ನಾವು ನಮ್ಮ ಪೋಷಕಾಂಶಗಳ ಪ್ರಮಾಣ ಎಷ್ಟಿದೆ ಅಂತ ನೋಡಿದ್ರೆ, ನಿಯಾಸಿನ್ ಅನ್ನೋದು 1.5 ಗ್ರಾಂ ಇದೆ, ಹಾಗೆ ರೈಬೋಫ್ಲೋವಿನ್ 0.08 ಮಿಲಿಗ್ರಾಂ ಇದೆ, ಥಿಯಾಮಿನ್ ಅನ್ನೋದು 0.31 ಗ್ರಾಂ ಇದೆ, ಐರನ್ ಕಂಟೆಂಟ್ ಅಂದ್ರೆ ಕಬ್ಬಿಣ ಅಂಶ 2.9 ಗ್ರಾಂ ಸಿಗುತ್ತೆ, ಫೈಬರ್ ಅಂದ್ರೆ ನಾರಿನ ಅಂಶ 9.8 ಗ್ರಾಂ ಸಿಗುತ್ತೆ, ಕಾರ್ಬೋಹೈಡ್ರೇಟ್ ಅಂದ್ರೆ ಸಕ್ಕರೆ ಪಿಷ್ಟ ಅಂತ ಏನ್ ಹೇಳ್ತೀವಿ ಅದು 65.5 ಗ್ರಾಂ ಸಿಗುತ್ತೆ, ಕ್ಯಾಲ್ಸಿಯಂ ಅಂದ್ರೆ ಸುಣ್ಣದ ಅಂಶ 0.02 ಗ್ರಾಂ ಸಿಗುತ್ತೆ, ಫಾಸ್ಫರಸ್ ಅಂದ್ರೆ ರಂಜಕ 0.08 ಗ್ರಾಂ ಸಿಗುತ್ತೆ, ಪ್ರೋಟೀನ್ ಪೋಷಕಾಂಶಗಳು 6.2 ಗ್ರಾಂ ಸಿಗುತ್ತೆ, ಮಿನರಲ್ಸ್ ಅಂದ್ರೆ ಖನಿಜಾಂಶಗಳು ಅಂತ ಏನ್ ಹೇಳ್ತೀವಿ ಅದು 4.8 ಗ್ರಾಂ ನಮ್ಗೆ ಈ ಊದಲು ತಿನ್ನೋದ್ರಿಂದ ಇಷ್ಟೆಲ್ಲ ನಮ್ಗೆ ತುಂಬಾ ಉಪಯೋಗಗಳಿವೆ. ಈ ನಾವು ಸಾಮೆ ಎಲ್ಲ ನೋಡಿದೀವಿ, ಕೆಲವರೆಲ್ಲ ಸಾಮೆ ತಂದು ಅನ್ನ ಮಾಡ್ಕೊಂಡು ಊಟ ಮಾಡ್ತಿರ್ತಾರೆ, ಅಕ್ಕಿ ಅನ್ನ ತರ ಇರುತ್ತೆ, ಸಣ್ಣ ಸಣ್ಣದಾಗಿರುತ್ತೆ, ಅದರಲ್ಲಿ ಯಾವ್ಯಾವ ಒಂದು ಅಂಶಗಳು ನಮಗೆ ನಮ್ಮ ದೇಹಕ್ಕೆ ಸಿಗ್ತಾವಮ್ಮ? ಈ ಸಾಮೆ ಬಳಸೋದ್ರಿಂದ ತುಂಬಾ ಒಂದು ಹೆಲ್ಪ್ ನಮ್ಮ ಬಾಡಿಗೆ ಏನಾಗುತ್ತೆ ಅಂದ್ರೆ, ಈಗ ನೋಡ್ಬೋದು ನಮ್ಗೆ ದೇಹದ ಒಂದು ಏನು ಏಜ್ ಆಗ್ತಾ ಹೋಗ್ತಿದ್ದಂಗೆ ನಮ್ಮ ಚರ್ಮದ ಒಂದು ಗುಣಮಟ್ಟ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರಿಂದ ಈ ಸಾಮೆ ಬಳಸೋದ್ರಿಂದ ನಮ್ಗೆ ಒಂದು ದೊಡ್ಡ ಉಪಯೋಗ ಏನಂದ್ರೆ, ಚರ್ಮ ಒಂದು ಸುಟ್ಟುಗಟ್ಟುವಿಕೆ ಅಂತ ಏನ್ ಹೇಳ್ತೀವಿ ಅದು ತಡೆಯೋದಕ್ಕೆ ತುಂಬಾನೇ ಉಪಕಾರಿಯಾಗಿದೆ. ಹಾಗೆ ಜೊತೆಗೆ ರಕ್ತದೊತ್ತಡದ ಸಮಸ್ಯೆ ಯಾರಿಗಿದೆ ಅಂತವರೆಲ್ಲ ಇದನ್ನ ಸಾಮೆ ಬಳಸೋದ್ರಿಂದ ಅವರ ಸಮಸ್ಯೆ ನಿವಾರಣೆಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಕಿಡ್ನಿ ಕಲ್ಲುಗಳ ಸಮಸ್ಯೆಯನ್ನು ಕೂಡ ದೂರ ಮಾಡುತ್ತೆ, ಶಕ್ತಿವನ್ನು ವರ್ಧಿಸಲು ತುಂಬಾ ಸಹಾಯಕಾರಿಯಾಗಿದೆ. ಹಾಗೆ ಮಲಬದ್ಧತೆ ಅಂತ ಏನು ಅದಕ್ಕೂ ಕೂಡ ಇದು ರಾಮಬಾಣವಾಗಿದೆ. ಹಾಗೆ ಮೂಳೆನು ಸಹಿತ ತುಂಬಾ ಬಲಿಷ್ಠ ಪಡಿಸುತ್ತೆ. ಅದರ ಜೊತೆಗೆ ತೂಕ ಇಳಿಕೆಗೆ, ಮೂತ್ರದ ಸಮಸ್ಯೆಗೆ, ಮಧುಮೇಹ ನಿಯಂತ್ರಣಗಳಿಗೆ ಇದು ತುಂಬಾ ಉಪಯುಕ್ತವಾಗಿದೆ. ಈಗ ನಮ್ಗೆ ನೋಡಬಹುದು ಡೆಂಗ್ಯು ಜ್ವರ ಬರ್ತಿದೆ, ಕರೋನಾ ಏನು ಈ ತರ ಸಮಸ್ಯೆಗಳಿದಾವೆ ಅಂತದಕ್ಕೂ ಕೂಡ ಮೊದಲಾದ ವಿಷಯುಕ್ತ ರೋಗಗಳಿಗೆ ಕೂಡ ಇದು ರಾಮಬಾಣವಾಗಿದೆ ಅಂತಾನೆ ಸಾಮೆನ ಜನಪ್ರಿಯವಾಗಿದೆ. ಇದರಲ್ಲಿ ಪ್ರಮಾಣ ಎಷ್ಟಿದೆ ನೋಡೋಣ. ಪೋಷಕಾಂಶಗಳು ಅಂತಂದ್ರೆ ನಿಯಾಸಿನ್ ಅನ್ನೋದು 1.5 ಮಿಲಿಗ್ರಾಂ ಇದೆ, ರೈಬೋಫ್ಲೋವಿನ್ 0.07 ಮಿಲಿಗ್ರಾಂ ಇದೆ, ಥಿಯಾಮಿನ್ 0.3 ಗ್ರಾಂ ಇದೆ, ಕೆರೋಟಿನ್ 0.1 ಗ್ರಾಂ ಇದೆ, ಕಬ್ಬಿಣಾಂಶ ಅಂತ ಏನ್ ಹೇಳ್ತೀವಿ ಅದು 2.8 ಮಿಲಿಗ್ರಾಂ ಇದೆ, ಫೈಬರ್ 9.8 ಗ್ರಾಂ ಇದೆ, ಕಾರ್ಬೋಹೈಡ್ರೇಟ್ ಅನ್ನೋದು 65.5 ಗ್ರಾಂ ಇದೆ, ಕ್ಯಾಲ್ಸಿಯಂ 0.04 ಗ್ರಾಂ ಇದೆ, ಫಾಸ್ಫರಸ್ ಅಂದ್ರೆ ರಂಜಕ ಅಂತ ಏನ್ ಹೇಳ್ತೀವಿ ಅದು 0.29 ಗ್ರಾಂ ಇದೆ, ಪ್ರೋಟೀನ್ ಅಂದ್ರೆ ಪೋಷಕಾಂಶಗಳು 7.7 ಗ್ರಾಂ ಇದೆ, ಮಿನರಲ್ಸ್ ಅಂದ್ರೆ ಖನಿಜಾಂಶಗಳು 1.9 ಗ್ರಾಂ ನಮ್ಗೆ ಈ ಸಾಮೆ ತಿನ್ನೋದ್ರಿಂದ ಸಿಗ್ತಾ ಇದೆ. ಇನ್ನೂ ಒಂದು ಸಿರಿಧಾನ್ಯದ ಬಗ್ಗೆ ನೀವು ಮಾಹಿತಿ ಹೇಳಬೇಕು. ಈ ಆರ್ಕ್ ಅಂತ ನಾವೇನ್ ಕರಿತೀವಿ, ಇದರಲ್ಲಿ ಏನೇನ್ ಅಂಶಗಳು ಸಿಗ್ತವೆ ಮತ್ತೆ ಇದು ನಮ್ಮ ಆರೋಗ್ಯ ದೃಷ್ಟಿಯಿಂದ ಎಷ್ಟು ಮಹತ್ವ ಅಂತ ಹೇಳ್ತೀರಾ? ಈ ಅರ್ಕನ್ ಅಂತ ಏನ್ ಹೇಳ್ತೀವಿ ಸಿರಿಧಾನ್ಯಗಳು, ಇದು ಪೋಷಕಾಂಶಗಳ ಖಜಾನೆ ಅಂತಾನೆ ಇದನ್ನು ಜನಪ್ರಿಯಗೊಂಡಿದೆ. ಅಷ್ಟು ಪೋಷಕಾಂಶಗಳು ನಮ್ಗೆ ಈ ಅರ್ಕ ತಿನ್ನೋದ್ರಿಂದ ಸಿಗ್ತಾ ಇದೆ. ಆದ್ರಿಂದ ನಾವೆಲ್ಲರೂ ಅರ್ಕನ ತಿನ್ನೋದಕ್ಕೆ ಇನ್ ಮುಂದೆ ಸ್ಟಾರ್ಟ್ ಮಾಡ್ಬೇಕು. ಈ ಅರ್ಕದಲ್ಲಿ ನಮ್ಗೆ ಏನೇನ್ ಸಿಗುತ್ತೆ ಅಂತ ನೋಡೋದಾದ್ರೆ, ಕ್ಯಾಲ್ಸಿಯಂ ಮತ್ತು ಕಬ್ಬಿಣ ಅಂಶಗಳು ಹೇರಳವಾಗಿ ಇದೆ. ಆದ್ದರಿಂದ ಇದನ್ನ ಮಕ್ಕಳಿಗೆ ಆಗ್ಲಿ, ಗರ್ಭಿಣಿಯರಿಗೆ ಆಗ್ಲಿ, ವಯಸ್ಸಾಗಿರೋರಿಗೆ ಆಗ್ಲಿ, ಯಾರು ಈ ಮೂಳೆಗಳ ಪ್ರಾಬ್ಲಮ್ ಅನುಭವಿಸ್ತಾ ಇದಾರೆ ಅಂತವ್ರಿಗೆ ಇದನ್ನ ಸೇವನೆ ಮಾಡೋದ್ರಿಂದ ಅಂತ ರೋಗಗಳಿಂದ ಶಕ್ತಿ ಸಿಕ್ಬಿಟ್ಟು ಆ ತರ ಪ್ರಾಬ್ಲಮ್ ಏನಿದೆ ಅದನ್ನ ತಡ್ಕೊಳ್ಳಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಮಕ್ಕಳಿಗೆ ಏನು ಕ್ಯಾಲ್ಸಿಯಂ ಇಲ್ಲ ಅಂತ ಏನು ಡಾಕ್ಟರ್ ಹೇಳ್ತಾರೆ, ಅದಕ್ಕೆ ಟ್ಯಾಬ್ಲೆಟ್ಗಳು, ಮಾತ್ರೆಗಳು ಕೊಡ್ತಾರೆ. ಆದ್ರಿಂದ ಈ ಅರ್ಕ ಏನು ಕ್ಯಾಲ್ಸಿಯಂ ಹೇರಳವಾಗಿ ಇದೆ ಅದನ್ನ ತಿನ್ನೋದ್ರಿಂದ, ಅಂದ್ರೆ ಅದನ್ನ ರೊಟ್ಟಿಯಾಗಿ ಅಥವಾ ಅಂಬ್ಲಿ ಮಾಡಗೆ ಅಥವಾ ಮಾಲ್ಟ್ ರೀತಿಯಿಂದ ಮಕ್ಕಳಿಗೆ ಕುಡಿಸಬಹುದು. ಇದರಿಂದ ಮಕ್ಕಳಲ್ಲಿ ಕ್ಯಾಲ್ಸಿಯಂ ಮತ್ತೆ ಪ್ರೋಟೀನ್ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಅರ್ಕದಲ್ಲಿ ಪ್ರೋಟೀನ್ ಅಂಶವು ಕೂಡ ಸಮೃದ್ಧವಾಗಿರುವುದರಿಂದ ಅಪೌಷ್ಟಿಕಶದಿಂದ ಯಾರು ಬಳಲ್ತಾ ಇದ್ದಾರೆ ಅವರಿಗೆ ಇದು ತುಂಬಾ ಹೇಳಿ ಮಾಡಿಸಿರುವಂತ ಆಹಾರ ಅಂತ ಹೇಳ್ಬಹುದು. ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಕೂಡ ಇದು ನಿಯಂತ್ರಿಸುವುದರಿಂದ ಮಧುಮೇಹ ರೋಗಿಗಳಿಗೆ ಇದು ಸುರಕ್ಷಿತ ಆಹಾರ ಅಂತ ಅನ್ಸ್ಕೊಂಡಿದೆ. ಮತ್ತು ಮಧುಮೇಹ ರೋಗಿಗಳಿಗೆ ಗಾಯ ಆಗ್ಬಿಟ್ರೆ ಬೇಗ ಗುಣ ಆಗಲ್ಲ, ಆದ್ದರಿಂದ ಈ ಅರ್ಕನ ಸೇವಿಸೋದ್ರಿಂದ ಆತರ ಗಾಯಗಳು ಇದು ಬೇಗ ಗುಣವಾಗಲು ತುಂಬಾ ನಮ್ಗೆ ಸಹಕಾರಿಯಾಗಿದೆ. ಇನ್ನು ಇದರ ಪೋಷಕಾಂಶಗಳ ಪ್ರಮಾಣ ಎಷ್ಟಿದೆ ಅಂತ ನೋಡಿದ್ರೆ ಇದರಲ್ಲಿ ನಿಯಾಸಿನ್ ಅನ್ನೋದು 1.1 milligram ದೊರಕುತ್ತೆ, ರೈಬೋಫ್ಲಾವಿನ್ 0.19 milligram ದೊರಕುತ್ತೆ, ಅಥಿಯಾಮಿನ್ ಅನ್ನೋದು 0.42 milligram ಇದೆ, ಐರನ್ ಕಂಟೆಂಟ್ ಅಂದ್ರೆ ಕಬ್ಬಿಣಾಂಶವು 5.4 milligram ಸಿಗುತ್ತೆ, ಫೈಬರ್ ಅಂದ್ರೆ ನಾರಿನಾಂಶ 3.6 grams ಸಿಗುತ್ತೆ, ಕಾರ್ಬೋಹೈಡ್ರೇಟ್